ಮುಂದಿನ ವಾರ್ತಾ ಪ್ರಸಾರ 7:35. ಸಮಯ 6:50:30. ಆಕಾಶವಾಣಿ ಭದ್ರಾವತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 or 15 days ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-57-2600. ಇನ್ನೊಮ್ಮೆ ಕೇಳಿ, 9481-57-2600. ರೈತ ಬಾಂಧವರೇ, ಇಂದಿನ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಅಡಿಕೆ ಕುರಿತು ತಾಂತ್ರಿಕ ಮಾಹಿತಿ ನೀಡಲಿದ್ದಾರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ನಾಗರಾಜಪ್ಪ ಅಡಿವೇಪರ್. ಇವರನ್ನ ಸಂದರ್ಶಿಸುತ್ತಾರೆ ಹೆಚ್ಎಂ ಮಹೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾನ್ಕೋಸ್ ಶಿವಮೊಗ್ಗ. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ವಿಷಯ ಅಡಿಕೆ ಕುರಿತು ತಾಂತ್ರಿಕ ಮಾಹಿತಿ. ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ಇದ್ದಾರೆ. ಅವರಿಂದ ಇಂದು ಈ ವಿಷಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೇಳೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಅಡಿಕೆ ಕುರಿತ ತಾಂತ್ರಿಕ ಮಾಹಿತಿ ಈ ವಿಚಾರದ ಕುರಿತು ತಾವು ಪ್ರಾರಂಭದಲ್ಲಿ ಸ್ಥೂಲವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೋಡಿ, ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ. ಮುಖ್ಯವಾಗಿ ನಾವು ಈ ಮ್ಯಾಮ್ಕೋಸ್ಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರು ಪ್ರಾಯೋಜನೆ ಮಾಡಿ ರೈತರಿಗೆ ಅನುಕೂಲಕ್ಕಾಗಿ ಕೊಟ್ಟಿರುವುದು ಬಹಳ ಸ್ವಾಗತಾರ್ಹವಾದಂಥದ್ದು. ತಾವು ಹೇಳಿದ ಹಾಗೆ ಅಡಿಕೆ ಬಹಳ ಮುಖ್ಯವಾದಂತಹ ಒಂದು ಪ್ಲಾಂಟೇಷನ್ ಬೆಳೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿದೆ. ಮತ್ತೆ ಇದರದ್ದು ನೀವು ಇತಿಹಾಸ ನೋಡಿದ್ರೆ ಬಹಳ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ. ಭಾರತೀಯ ಪರಂಪರೆಯಲ್ಲಿ ಇದು ಹಾಸುಹೊಕ್ಕಾಗ್ಬಿಟ್ಟಿದೆ. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ನಾವು ಒಂದು ಹೇಳ್ತಾರೆ ಗಾದೆ, ಮತ್ತು ಜನನದಿಂದ ಮರಣದವರೆಗೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಹಿತ ಅಡಿಕೆ ಉಪಯೋಗ ಇದೆ. ಎಲೆ ಮತ್ತು ಅಡಿಕೆಯನ್ನ ಮಗು ಜನಿಸಿದಾಗ ಆಯ್ತು, ಅದ ವಿವಿಧ ಕಾರ್ಯಕ್ರಮಗಳಾಯ್ತು, ಮದುವೆ ಸಮಾರಂಭಗಳಲ್ಲಾಯ್ತು, ತದನಂತರದಲ್ಲಿ ಅಂತಿಮ ಕಾರ್ಯಕ್ರಮಗಳಲ್ಲಿ ಸಹಿತ ಈ ಎಲೆ ಅಡಿಕೆಯನ್ನ ನಾವು ಉಪಯೋಗ ಮಾಡೋದು ತಮ್ಗೆಲ್ಲ ತಿಳಿದ ವಿಚಾರ. ನೋಡಿ, 5ನೇ ಶತಮಾನದಲ್ಲಿ ಅಡಿಕೆ ಕೃಷಿಯ ಬಗ್ಗೆ ಉಪಯೋಗದ ಬಗ್ಗೆ ಕಾಳಿದಾಸ ರಘುವಂಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದರಂತೆ ಈ ತಾಂಬೂಲವನ್ನ ಕೊಡುವಂತ ಸಂಪ್ರದಾಯ ಗುಪ್ತರ ಕಾಲದಲ್ಲಿ ಆಯ್ತು ಅಂತ ಅನೇಕ ಉಲ್ಲೇಖಗಳು ಇದಾವೆ. ಮತ್ತೆ ಒಂದಿಲ್ಲ ಒಂದು ಭಾಗ ಅಡಿಕೆದು ಉಪಯೋಗ ಆಗ್ತದೆ. ತಮ್ಗೆಲ್ಲ ನೋಡಿರ್ಬೋದು, ತಾವು ಹಳ್ಳಿಗಳಲ್ಲಿ ನಾವು ಅದನ್ನ ಕಾಂಡವನ್ನ ಚಿಕ್ಕ ಚಿಕ್ಕ ಮನೆಗಳು ಏನಾದ್ರೂ ಶೆಡ್ ಕಟ್ಟಲಿಕ್ಕೆ ಅವನ್ನೆಲ್ಲ ಉಪಯೋಗ ಮಾಡ್ತಾರೆ. ಮತ್ತೆ ಸಿಂಗಾರ ಅಥವಾ ಹಿಂಗಾರವನ್ನ ದೇವರ ಪೂಜೆಗೆ ಬಹಳ ಮುಖ್ಯವಾದಂಥದ್ದು. ಮತ್ತೆ ಮರಮುಟ್ಟಾಗಿನೂ ಉಪಯೋಗ ಮಾಡ್ತೀವಿ. ಮತ್ತೆ ಸೋಗೆಗಳನ್ನ ತಟ್ಟೆ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ. ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗೆ ಪರಿಸರಕ್ಕೆ ಸ್ನೇಹಿಯಾದಂಥದ್ದು ಅಂದ್ರೆ ಆ ತಟ್ಟೆಯನ್ನ ಬೇರೆ ಈ ಪ್ಲಾಸ್ಟಿಕ್ ಅದೆಲ್ಲ ಬಹಳಷ್ಟು ಹಾನಿಕಾರಕ. ಈ ಅಡಿಕೆಯಿಂದ ಅಂದ್ರೆ ನೈಸರ್ಗಿಕವಾಗಿ ಇದು ಒಂದು ಸಸ್ಯಜನ್ಯ ಉತ್ಪನ್ನ ಆಗಿರೋದ್ರಿಂದ ಪರಿಸರಕ್ಕೆ ಹಾನಿ ಆಗದಂತೆ ಅದರಲ್ಲಿ ನಾವು ಎಲ್ಲ ಊಟವನ್ನ ಮಾಡ್ಲಿಕ್ಕೆ ತಿಂಡಿಯನ್ನು ತಿನ್ಲಿಕ್ಕೆ ಬಳಸ್ತಾ ಇದ್ವಿ. ಈಗೆಲ್ಲ ಅನೇಕರು ಅದನ್ನ ಬಳಸ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂದ್ರೆ ಸಿಪ್ಪೆಯನ್ನು ಸಹಿತ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಲ್ಲಿ ತಾವು ಹೇಳೋ ಪ್ರಕಾರವಾಗಿ ಪ್ರತಿಯೊಂದು ಹಂತದಲ್ಲೂ ಅಡಿಕೆ ಉಪಯೋಗ ಜಾಸ್ತಿ. ಹೌದು ಸರ್. ಅದರಲ್ಲೂ ಕೂಡ ಈ ಆರೋಗ್ಯ ಬಗ್ಗೆ ಮಾತಾಡೋದ್ರೆ ಅಡಿಕೆ ಆರೋಗ್ಯಕ್ಕೆ ಎಷ್ಟು ಉತ್ತಮ ಅಂತ ಹೇಳ್ತೀರಿ? ತಾವು ಹೇಳಿದ ಹಾಗೆ ನೋಡಿ, ನಮ್ಮ ಪೂರ್ವಜರು ಬಹಳ ವರ್ಷಗಳಿಂದ ಅಡಿಕೆಯನ್ನು ತಿಂತ ಬಂದಿದ್ದಾರೆ. ಅವರಿಗೆ ಯಾವುದು ರೋಗ ಮತ್ತೆ ತೊಂದರೆಗಳು ಕಾಣಿಸ್ಕೊಡ್ಲಿಲ್ಲ. ಇದು ಆಯುರ್ವೇದದಲ್ಲಿ ಸಹಿತ ಇದು ಸಾಕಷ್ಟು ಉಲ್ಲೇಖ ಇದೆ. ಸೋಮದೇವನ ಕಥಾ ಸರಿಸಾಗರದಲ್ಲಿ ಅಡಿಕೆ ಪಂಚಫಲಗಳಲ್ಲಿ ಸಹಿತ ಒಂದು ಅಂತ ಹೇಳ್ತಾರೆ. ಮತ್ತೆ ಅಡಿಕೆ ಅನೇಕ ಔಷಧೀಯ ಗುಣಗಳು ವಾಗ್ಭಟ 4ನೇ ಶತಮಾನದಲ್ಲೇನೆ ಇದರ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಆಯುರ್ವೇದದಲ್ಲಿ ಅಡಿಕೆ ಈ ಜಠರ ರೋಗಗಳ ನಿವಾರಣೆಗೆ, ಕರುಳು ರೋಗಗಳ ನಿವಾರಣೆಗೆ, ಚರ್ಮ ರೋಗ, ಕೆಮ್ಮು ಮತ್ತೆ ಹೊಟ್ಟೆಯಲ್ಲಿರುವಂತಹ ಕ್ರಿಮಿಗಳ ನಿರ್ಮೂಲನೆಗಾಗಿ ಸಹಿತ ಈ ಅಡಿಕೆಯನ್ನ ಉಪಯೋಗಿಸುವುದು ಆಯುರ್ವೇದದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ನಮ್ಗೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಸಮಾರಂಭಗಳಲ್ಲಿ ಬೋರಿ ಭೋಜನ ಅಂತ ಹೇಳ್ತೀವಿ. ಚೆನ್ನಾಗಿ ಊಟ ಮಾಡಿದಾಗ ಎಲ್ಲ ಅಡಿಕೆ ಹಾಕಿದ್ರೆ ನಾವು ತಿಂದಿದ್ದ ಆಹಾರ ಬೇಗ ಜೀರ್ಣ ಆಗ್ತದೆ ಅಂತ ಇದೆ. ಅದು ಸತ್ಯನೂ ಕೂಡ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ನಾವು ಒಳ್ಳೆ ಊಟ ಮಾಡಿದಾಗ ತದನಂತರದಲ್ಲಿ ಎಲೆ ಅಡಿಕೆ ಕೊಡುವಂತ ಪರಿಪಾಠವನ್ನ ಈಗಲೂ ಸಹಿತ ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಸರ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತಾಯ್ತು, ಕ್ಷೇತ್ರಗಳ ಬಗ್ಗೆ ಮಾತಾಡೋಣ. ಅಡಿಕೆ ಕ್ಷೇತ್ರ ಎಲ್ಲಿ ತನಕ ಇದೆ ಅಂತ ತಾವು ಬಹಳ ಉತ್ತಮ ಪ್ರಶ್ನೆಯನ್ನ ಕೇಳಿದ್ರಿ. ಈ ಅಡಿಕೆ ರೇಟ್ ಜಾಸ್ತಿ ಆದಂಗೆ ಇದ್ರದ್ದು ಕ್ಷೇತ್ರ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಅಧ್ಯಯನ ಮಾಡಿದ ಪ್ರಕಾರ 15 ವರ್ಷಗಳಲ್ಲಿ ಇದ್ರದ್ದು 2.5 ಪಟ್ಟು ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಮತ್ತೆ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಜಿಲ್ಲೆಗಳಿದ್ದು ಮೊದಲು ಅಂತಂದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೊಡಗು ಇವೆಲ್ಲ ಸಾಂಪ್ರದಾಯಿಕ ಜಿಲ್ಲೆಗಳು ಅಂತ ಹೇಳ್ತೀವಿ. ಆದ್ರೆ ಇತ್ತೀಚೆಗೆ ಹೌದು, ಮೊದಲಿನಿಂದ ಬಹಳ ವರ್ಷಗಳಿಂದ ಇಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಧಾರಣೆ ಚೆನ್ನಾಗಿರೋದ್ರಿಂದ ಇದು ಅಸಾಂಪ್ರದಾಯಿಕ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ಕೊಂಡ್ಬಿಟ್ಟಿದೆ ಬಹಳಷ್ಟು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ 29 ಜಿಲ್ಲೆಗಳಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ಬೆಳೆಯುವರು ಕರಾವಳಿ ಪ್ರದೇಶ, ಗುಡ್ಡಗಾಡು ಪ್ರದೇಶ ಮತ್ತೆ ಸ್ವಲ್ಪ ಅರೆ ಮಲೆನಾಡು ಪ್ರದೇಶದಲ್ಲಿ ಯಥೇಚ್ಛವಾಗಿದೆ. ಆದ್ರೆ ಈಗ ಬೇರೆ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ತಾ ಇದೆ. ತಾವು ಕೇಳಿದಾಗೆ ಕ್ಷೇತ್ರ ಎಷ್ಟಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು 2022-23 ಡೈರೆಕ್ಟರೇಟ್ ಆಫ್ ಅರೆಕ್ನೆಟ್ ಅಂಡ್ ಸ್ಪೈಸಸ್ ಡೆವಲಪ್ಮೆಂಟ್ ಕಾಲಿಕಟ್ ಇವರ ವರದಿಯ ಪ್ರಕಾರ 675,000 ಹೆಕ್ಟೇರ್ ಇದೆ. ಉತ್ಪಾದನೆ 1,25,000 ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ. ಮತ್ತೆ ನಮ್ದು ಕರ್ನಾಟಕದ್ದು ಒಟ್ಟು ಅಡಿಕೆ ಕ್ಷೇತ್ರ ತಗೊಂಡ್ರೆ ದೇಶದಲ್ಲಿ ಎಷ್ಟು ಪಾಲಿದೆ? ಒಂದು 75% ನಮ್ದೇ ಇದೆ ದೇಶದಲ್ಲಿ. ಹೌದು. ಮತ್ತೆ ನೀವು ಜಗತ್ತಿನಲ್ಲಿ ತಗೊಂಡ್ರೆ ಭಾರತನೇ 57% ನಮ್ಮ ಉತ್ಪಾದನೆ ಜಗತ್ತಿನ ಒಟ್ಟು ಅಡಿಕೆ ಕ್ಷೇತ್ರ ತಗೊಂಡ್ರೆ ಭಾರತದ ಎಷ್ಟೈತಪ್ಪ ಅಂದ್ರೆ 57%ನಷ್ಟು ಭಾರತದಲ್ಲಿದೆ. ಅಂದ್ರೆ ಜಗತ್ತಿನಲ್ಲಿ ನಾವೇ ಅತಿ ಹೆಚ್ಚು ಅಡಿಕೆ ಬೆಳೆಯೋರು, ಮತ್ತೆ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯೋರು ಅಂದ್ರೆ ಮತ್ತೆ ಕರ್ನಾಟಕದವರು. ಮತ್ತೆ ಇನ್ನು FAO ಜಾಗತಿಕ ಆಹಾರ ಮತ್ತು ಕೃಷಿ ಸಂಸ್ಥೆ ಅವರ ಅಧ್ಯಯನ ಪ್ರಕಾರ 1960-2020 ಅಂದ್ರೆ 60 ವರ್ಷಗಳಲ್ಲಿ ಅಡಿಕೆ ಕ್ಷೇತ್ರ ಮತ್ತು ಉತ್ಪಾದನೆ ಏರುಗತಿಯಲ್ಲೇ ಇದೆ. ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಬೇರೆ ಬೆಳೆಗಳಿಗೆ ನೀವು ಹೋಲಿಸ್ಕೊಂಡ್ರೆ ಇದರಲ್ಲಿ ಬೆಲೆ ಸ್ಥಿತ್ಯಂತರ ಅಷ್ಟಾಗ್ತಾ ಇಲ್ಲ, ಹಾಗಾಗಿ ರೈತರು ಇದನ್ನ ಹೆಚ್ಚು ಇಷ್ಟಪಡ್ತಾರೆ. ಒಳ್ಳೆ ಉದಾಹರಣೆ ಕೊಡಬೇಕಂದ್ರೆ ನಿಮ್ಗೆ ಟೊಮ್ಯಾಟೊ. ಹೌದು, ಈಗ ಬಹಳಷ್ಟು ಪ್ರೊಡಕ್ಷನ್ ಆಯ್ತು, ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ 2-3 ರೂಪಾಯಿ ಕೆಜಿ ಬರ್ತದೆ. ಉತ್ಪಾದನೆ ತೀರ ಕಡಿಮೆ ಆಯ್ತಂದ್ರೆ 200 ರೂಪಾಯಿ ಕೆಜಿ ಹೋಗ್ಬಿಡ್ತದೆ. ಅದೇ ತರನ ಈರುಳ್ಳಿದು, ಅದು ಬಿಸಿ ತಟ್ಟುತ್ತೆ ರೈತರಿಗೆ. ನಮ್ಗೆಲ್ಲ ನಮ್ಗೆ ಗ್ರಾಹಕರು ತೊಂದರೆ ಪಡ್ತಾರೆ, ರೈತರು ತೊಂದರೆ ಪಡ್ತಾರೆ. ಇದರಲ್ಲಿ ಬೇಡಿಕೆ ಮತ್ತೆ ಉತ್ಪಾದನೆ ಸಮಸಮನಾಗಿ ಹೋಗ್ತಾ ಇದೆ, ಹಾಗಾಗಿ ಬೆಲೆಯಲ್ಲಿ ಅಷ್ಟು ಸ್ಥಿತ್ಯಂತರಗಳು ಕಾಣಿಸ್ತಾ ಇದೆ. ಬೆಲೆ ಸ್ಥಿತ್ಯಂತರ ಅಂತ ಹೇಳಿದ್ರೆ ಸರ್ ಕಾರಣ ಏನು ಅಂತ ರೀತಿ ಅಂತ ಹೇಳ್ತೀರಿ? ಈಗ ಅಧ್ಯಯನದ ಪ್ರಕಾರ ಅಡಿಕೆ ಉತ್ಪಾದನೆಯ 95% ಇದು ತಿನ್ಲಿಕ್ಕೆ ಹೋಗ್ತದೆ. ಅಡಿಕೆ ತಿನ್ನೋರ ಸಂಖ್ಯೆ ಕಡಿಮೆ ಇಲ್ಲ, ಮತ್ತೆ ಅಡಿಕೆ ಅಲ್ಲದೆ ಅದಕ್ಕೆ ಇನ್ನಿತರ ಉತ್ಪನ್ನಗಳು ತಿನ್ಲಿಕ್ಕೆ, ಮುಖ್ಯವಾಗಿ ತಿನ್ನಕ್ಕೆ ವಿವಿಧ, ಈಗ ಸ್ವೀಟ್ ಸುಪಾರಿ ಅಂತಿದೆ, ಸೇಂಟಿಡ್ ಸುಪಾರಿ ಅಂತಿದೆ, ನೇರವಾಗಿ ಅಡಿಕೆಯನ್ನು ತಿಂತೀವಿ. ಅಡಿಕೆ ಅನೇಕ ತರಹದ ಸಂಸ್ಕರಿಸಿದ ಅಡಿಕೆಯಿಂದ ಸಂಸ್ಕರಿಸಿದ ಪದಾರ್ಥಗಳು ಬರ್ತದೆ. ಹಾಗಾಗಿ ಬೇಡಿಕೆ ಮತ್ತು ಉತ್ಪಾದನೆ ಸಮಸಮನಾಗಿರೋದ್ರಿಂದ ಬೆಲೆಯಲ್ಲಿ ಅಷ್ಟು ವ್ಯತ್ಯಾಸ ಆಗ್ತಿಲ್ಲ. ಆದ್ರೆ ಒಂದು ಆತಂಕದ ವಿಚಾರ ಅಂದ್ರೆ ಬಹಳಷ್ಟು ಜನ ರೈತರು ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಾಗ ಮುಂದೆ ತೊಂದರೆ ಆಗುವುದು ಖಂಡಿತ ಸಹಜ. ಯಾಕಂದ್ರೆ ಇದು ಹೊರತಲ್ಲ, ಈಗ ನಮ್ದು ಜನಸಂಖ್ಯೆ ಜಾಸ್ತಿ ಆದಂಗೆ ಅಡಿಕೆ ತಿನ್ನೋರು ಜಾಸ್ತಿ ಆಗ್ತದೆ, ಒಪ್ಕೊಳ್ಳೋಣ. ಆದ್ರೆ ಅತಿಯಾದ ಉತ್ಪಾದನೆ ಆದಾಗ ದರ ಕಡಿಮೆ ಆಗುವುದು ಸಹಜ. ಹಾಗಾಗಿ ನಾವು ಒಂದು ರೈತರಲ್ಲಿ ವಿನಂತಿ ಏನಂತಂದ್ರೆ ಹೆಚ್ಚು ಹೆಚ್ಚು, ಈಗ 2 ಎಕರೆ ಇದ್ದವ್ರು 4 ಎಕರೆ, 4 ಇದ್ದವ್ರು 8, 8 ಇದ್ದವ್ರು 16 ಮಾಡೋದಕ್ಕಿಂತ ಆದಷ್ಟು ಬೇರೆ ಪೂರಕವಾದಂತ ಬೆಳೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಂತ ನಮ್ಮ ಒಂದು ಅಭಿಪ್ರಾಯ. ಅಂದ್ರೆ ಅಡಿಕೆ ಬೆಳೀರಿ, ಅದ್ರ ಜೊತೆಗೆ ವಿವಿಧ ಬೆಳೆಗಳನ್ನು ಕೂಡ ಬೆಳೀರಿ. ಹೌದು ಸರ್, ಹೌದು. ಅಂದ್ರೆ ಕೇವಲ ಅಡಿಕೆಗಷ್ಟೇ ಸೀಮಿತ ಆಗಬಾರ್ದು ಅಂತ. ಅಡಿಕೆ ಲಾಭದಾಯಕ ಇದೆ, ಒಪ್ಕೊಳ್ಳೋಣ. ಆದ್ರೆ ಅದಷ್ಟಕ್ಕೆ ಮುಂದೆ ಇದೇ ತೆರನಾಗಿ ಬೆಲೆ ಇದ್ರೆ ಸಮಸ್ಯೆ ಇಲ್ಲ, ಬೆಲೆ ಇರದೆ ಇದ್ರೆ ಕಷ್ಟ. ಆಮೇಲೆ ಇವೆಲ್ಲ ಏನಂದ್ರೆ ಬಹುವಾರ್ಷಿಕ ಬೆಳೆಗಳು, ಒಂದು ಸಲ ನೀವು ನಾಟಿ ಮಾಡಿದ್ರೆ 30-40-50 ವರ್ಷಗಳವರೆಗೂ ಇಳುವರಿ ಕೊಡ್ತವೆ. ಇನ್ನು ಮಲೆನಾಡಿನಲ್ಲಿ ನಾವೆಲ್ಲ ಕ್ಷೇತ್ರ ಭೇಟಿ ಹೋದಾಗ ನೋಡಿದ್ವಿ, ಬಹಳ ಹಳೆ ತೋಟಗಳು ಇದ್ದಾವೆ, 50-60-70 ವರ್ಷ ತೋಟಗಳು ಇದ್ದಾವೆ. ಹಾಗಾಗಿ ನಾವು ಗಮನಿಸೋದೇನಂತಂದ್ರೆ ಕೇವಲ ಒಂದೇ ಬೆಳೆಗೆ ನಾವು ಹೆಚ್ಚು ಹೆಚ್ಚು ಆದ್ಯತೆಯನ್ನ ಕೊಟ್ಟು ಅದನ್ನ ಹೆಚ್ಚು ಹೆಚ್ಚು ಕ್ಷೇತ್ರವನ್ನು ಮಾಡುವುದರ ಬದಲಾಗಿ ಉಪ ಬೆಳೆಗಳಿಗೆ, ಇನ್ನಿತರ ಬೆಳೆಗಳಿಗೆ ಮಾರು ಹೋಗುವುದು ಬಹಳ ಒಳ್ಳೆಯ ಕೆಲಸ. ಸರ್, ತಾವಾಗ್ಲೇ ಹೇಳಿದ್ರೆ ಕರ್ನಾಟಕ ಅಂತ, ಕರ್ನಾಟಕವನ್ನು ಹೊರತುಪಡಿಸಿ ವಿವಿಧ ರಾಜ್ಯಗಳಲ್ಲಿ ಹೇಳೋದಾದ್ರೆ ಅಡಿಕೆ ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ? ತಾವು ಕೇಳಿದ ಹಾಗೆ ಕರ್ನಾಟಕ ಅಲ್ಲದೆ ಕೇರಳದಲ್ಲಿ ಬೆಳೀತಾರೆ, ತಮಿಳುನಾಡಿನಲ್ಲಿ ಬೆಳೀತಾ ಇದ್ದಾರೆ, ಇತ್ತೀಚೆಗೆ ಆಂಧ್ರದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ, ತೆಲಂಗಾಣದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮೊದಲಿಂದನೂ ಇದೆ, ಮತ್ತೆ ಈಶಾನ್ಯ ರಾಜ್ಯಗಳಲ್ಲಿ ಇದೆ, ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಇದೆ. ಈಶಾನ್ಯ ರಾಜ್ಯಗಳಂದ್ರೆ ಅಸ್ಸಾಂ ಇದೆ, ಮಿಜೋರಾಂ, ಮೇಘಾಲಯ, ಅಲ್ಲೆಲ್ಲ ಸ್ವಲ್ಪ ಅಡಿಕೆಯನ್ನ ಬೆಳೀತಿದ್ದಾರೆ, ಮುಖ್ಯವಾಗಿ ಕರ್ನಾಟಕ. ನೀವು ಭಾರತದಲ್ಲಿ ಕರ್ನಾಟಕ ಮುಖ್ಯ ಅಂತ ಪ್ರಪಂಚದಾದ್ಯಂತ ಹೋಲಿಸ್ಕೊಂಡಾಗ ಭಾರತ 50% ಇದರಿಂದ ಹೇಳಿದ್ರು. ಅಂದ್ರೆ ಹೊರದೇಶಕ್ಕೆ ಹೋಲಿಸ್ಕೊಂಡಾಗ ಹೊರದೇಶದಲ್ಲಿ ಇದನ್ನ ಬೆಳೀತಾ ಇಲ್ಲ ಅಂತ ತಾವ್ ಹೇಳದ ಸರ್? ಇಲ್ಲ, ಬೆಳೀತಾ ಇದಾರೆ. ಅಂದ್ರೆ ಈಗ ನಮ್ಮ ಏಷ್ಯಾದ ಕೆಲ ರಾಷ್ಟ್ರಗಳಲ್ಲಿ ಬೆಳೀತಾರೆ, ಮುಖ್ಯವಾಗಿ ಚೀನಾದಲ್ಲಿ ಬೆಳೀತಾರೆ, ಬಾಂಗ್ಲಾದೇಶದಲ್ಲಿ ಬೆಳೀತಾರೆ, ಇಂಡೋನೇಷ್ಯಾ, ಥೈಲ್ಯಾಂಡ್, ಮಲೇಷಿಯಾ, ಮ್ಯಾನ್ಮಾರ್, ಶ್ರೀಲಂಕಾ, ನೇಪಾಳ, ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಸಹಿತ ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಹೆಚ್ಚು ಕಡಿಮೆ ನಮ್ಮ ಏಷ್ಯನ್ ರಾಷ್ಟ್ರಗಳೇನಿದ್ದಾವಲ್ಲ, ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳಂತ ಹೇಳ್ತೇವೆ, ಅಲ್ಲೆಲ್ಲ ಸ್ವಲ್ಪ ಅಡಿಕೆಯ ಕೃಷಿ ಇದೆ. ಜೊತೆಗೆ ಅವಾಗಲೇ ಆರೋಗ್ಯ ಪೂರಕವಾಗಿ ಅಡಿಕೆ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಪೋಷಕಾಂಶಗಳು ಬೇಕೇ ಆಗುತ್ತೆ ಅಂತ. ಹೌದು, ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ತಾವು ಹೇಳ್ತಕ್ಕಂಥದ್ದು ಸರ್? ನೋಡಿ, ಇದು ನಾನು ಮೊದಲೇ ತಿಳಿಸಿದ ಹಾಗೆ ಅನೇಕ ಗ್ರಂಥಗಳಲ್ಲಿ ಇದರ ಆಯುರ್ವೇದಿಯ ಗುಣಗಳು ಉಲ್ಲೇಖ ಆಗಿದೆ. ಮತ್ತೆ ನಾವು ಚಿಕ್ಕಂದಿನಿಂದಲೂ ಅಡಿಕೆ ತಿನ್ನುವುದನ್ನ ಗಮನಿಸಿದ್ವಿ. ಇದನ್ನ ನೀವು ಹೇಳಿದ ಹಾಗೆ ಇದು ಆರೋಗ್ಯ ದೃಷ್ಟಿಯಿಂದ ಅನಾಲಿಸಿಸ್ ಮಾಡಿದ್ರೆ, ಆರೋಗ್ಯ ದೃಷ್ಟಿಯಿಂದ ಇದನ್ನ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡಿದಾಗ ಒಂದು 100 ಗ್ರಾಂ ಅಡಿಕೆ ಎಷ್ಟು ಪ್ರೋಟೀನ್ ಇರಬಹುದು ನೀವು ಕೇಳ್ತಾ ಇರೋದು ಅಲ್ವಾ, ಎಷ್ಟು ಪ್ರೋಟೀನ್ ಬರ್ತದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇರ್ಬೋದು, ವಿಟಮಿನ್ಸ್ ಎಷ್ಟು ಇರ್ಬೋದು, ಈ ತರನಾಗಿ ನೀವು ನೋಡಿ ಒಂದು 100 ಗ್ರಾಂ ನಾವು ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ ಪ್ರೋಟೀನ್ ಒಂದು 4.2 ಅಂದ್ರೆ 4.2% ನಷ್ಟು ಪ್ರೋಟೀನ್ ಇರ್ತದೆ. ಕಾರ್ಬೋಹೈಡ್ರೇಟ್ ಶರ್ಕರ ಅಂತ ಹೇಳ್ತೇವೆ 46% ನಷ್ಟು ಇರ್ತದೆ. ಕೊಬ್ಬಿನ ಅಂಶ 8-12% ನಷ್ಟು ಫ್ಯಾಟ್ ಕಂಟೆಂಟ್ ಇರ್ತದೆ. ಅರೆಕೊಲಿನ್ ಬಹಳ ಮುಖ್ಯವಾದದ್ದು, ಇದು 0.08 ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತು ಪಾಲಿಫಿನಾಲ್ಸ್ ಒಂದು 79 ಅಂದ್ರೆ 79 mg ನಷ್ಟು ಪಾಲಿಫಿನಾಲ್ಸ್ ಒಂದು 100 ಗ್ರಾಂ ಅಡಿಕೆಗೆ ಇರ್ತದೆ. ಮತ್ತೆ ಟ್ಯಾನಿನ್, ಇದರಲ್ಲಿ ಟ್ಯಾನಿನ್ ಒಂದು ಮುಖ್ಯವಾದಂತ ಅಂಶ, ಟ್ಯಾನಿನ್ ಒಂದು 3.5% ನಷ್ಟು ಟ್ಯಾನಿನ್ ಇರ್ತದೆ. ಮತ್ತೆ ಪೊಟ್ಯಾಶ್ 0.4%, 100 ಗ್ರಾಮಿಗೆ 0.4% ನಷ್ಟು ಪೊಟ್ಯಾಶ್ ಇರ್ತದೆ. ರಂಜಕ 0.16% ನಷ್ಟು ರಂಜಕ ಇರ್ತದೆ. ಮೆಗ್ನೇಶಿಯಂ 0.05% ನಷ್ಟು ಮೆಗ್ನೇಶಿಯಂ. ಈ ಸತು ಅದನ್ನ ಪಿಪಿಎಂ ಅಲ್ಲಿ ಹೇಳ್ತೀವಿ. ಪಿಪಿಎಂ ಅಂದ್ರೆ ಸಹಜವಾಗಿ ನಾವು ರೈತರಿಗೆ ತಿಳಿಸ್ಕೊಡ್ಬೇಕಂದ್ರೆ 1 ಲೀಟರ್ ನೀರಿನೊಳಗೆ 1 ಗ್ರಾಂ ಹಾಕಿದ್ರೆ 1000 ppm ಬರ್ತದೆ. ಅಂದ್ರೆ ಇವರಿಗೆ ತಿಳಿಸ್ಲಿಕ್ಕೆ ಹೇಳ್ತಾ ಇರ್ತೀನಿ. ಈಗ ಸತು 1.8 ppm ನಷ್ಟು ಇರ್ತದೆ 100 ಗ್ರಾಂ ನಲ್ಲಿ. ಅದೇ ತರನೇ ಕಬ್ಬಿಣ 91-92 ppm ನಷ್ಟು ಇರ್ತದೆ. ಮ್ಯಾಂಗನೀಸ್ 8-9 ppm ನಷ್ಟು ಇರ್ತದೆ. ಬೋರಾನ್ 12 ppm ನಷ್ಟು ಬೋರಾನ್ ಇರ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಒಂದು ಪೋಷಕಾಂಶಗಳ ಆಗರ. ನಾವು ಈಗ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ರೈತರು ಬೆಳಗ್ಗೆ ಒಂದ್ಸಲ ತಾಂಬೂಲ ಹಾಕ್ತಾರೆ, ಮತ್ತೆ ತಿಂಡಿ ಆದ್ಮೇಲೆ ಒಂದ್ಸಲ ಹಾಕ್ತಾರೆ, ಮತ್ತೆ ಮಧ್ಯಾಹ್ನ ಊಟ ಆದ ನಂತರ ಒಂದ್ಸಲ ಹಾಕ್ತಾರೆ, ರಾತ್ರಿ ಒಂದ್ಸಲ, ಈಗ ಒಂದ್ 4-5 ಸಲ ಹಾಕ್ತಾರೆ. ಆದ್ರೂ ಏನು ಸಮಸ್ಯೆ ಇಲ್ಲ, ಅವರು ಹಲ್ಲನ್ನು ಗಟ್ಟಿ ಇರ್ತವೆ. ರೈತರಲ್ಲಿ ನೋಡಿದಾಗ ಬಹಳಷ್ಟು ಅಡಿಕೆಯನ್ನ ತಿಂದುಬಿಟ್ಟು ಸದೃಢವಾಗಿರೋರನ್ನ ನಾವು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀವಿ. 2 ಎಕರೆ ಇರತಕ್ಕಂಥವ್ರು 4 ಎಕರೆ, 4 × 8 = 16 ಈ ತರ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ರೈತರು ಯಾಕೆ ಇದಕ್ಕಿಷ್ಟು ಮಾರು ಹೋಗಿ ಅದನ್ನ ಬೆಳಿಲಿಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಅಂತ ತಾವು? ಒಳ್ಳೆ ಪ್ರಶ್ನೆ ಇದು. ಪ್ರಸ್ತುತ ಹಂಗಾಮಿನಲ್ಲಿ ಯಾಕೆ ಇಷ್ಟು ಅಡಿಕೆಯಿಂದ ಬಿದ್ದ್ಬಿಟ್ಟಿದ್ದಾರೆ ರೈತರು ಅಂತ? ಒಂದು, ನಾನು ಈಗ ತಾನೇ ಹೇಳಿದ ಹಾಗೆ ಬೆಲೆ ಸ್ಥಿತ್ಯಂತರವಾಗಿದೆ. ಹೌದಾ? ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಕೇಳೋದೆ ದುಡ್ಡು, ಈಗ 1 ಎಕರೆ ಹಾಕಿದ್ರೆ ಎಷ್ಟು ಬಂತು, 2 ಎಕರೆ ಹಾಕಿದ್ರೆ ಎಷ್ಟು ಬಂತು ಅಂತ ಕೇಳ್ತಾರೆ. ಹಾಗಾಗಿ ದುಡ್ಡು ಬಹಳ ಮುಖ್ಯ. ಎರಡನೇದು, ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ರಲ್ಲಿ ಅಷ್ಟಾಗೋದಿಲ್ಲ. ಯಾಕಂದ್ರೆ ಕೂಲಿ ಕಾರ್ಮಿಕರು ಯಾವಾಗ್ಲೂ ಬೇಕಾಗೋದಿಲ್ಲ ಇದರಲ್ಲಿ. ಒಂದು, ಸಿಂಪರಣೆ ಮಾಡಕ್ ಬೇಕಾಗ್ತದೆ. ಎರಡನೇದು, ಕೊಯ್ಲು ಮಾಡುವಾಗ ಸ್ವಲ್ಪ ಕಳೆ ನಿರ್ವಹಣೆ ಬೇರೆ ಬೆಳೆಗಳಿಗೆ ಹೋಲಿಸಿಕೊಂಡಾಗ ಅಡಿಕೆಯಲ್ಲಿ 2-3 ಸಲ ಮುಗಿದೋಗ್ಬಿಡ್ತದೆ. ಹಾಗಾಗಿ ಕೂಲಿ ಕಾರ್ಮಿಕರು ನಿರ್ದಿಷ್ಟ ಸಮಯದಲ್ಲಿ ಜಾಸ್ತಿ ಬೇಕಾಗ್ತದೆ. ಮತ್ತೆ ಈ ಒಂದು ವಸ್ತುವನ್ನ ನೀವು ಹೆಚ್ಚು ಕಾಲ ದಾಸ್ತಾನು ಮಾಡಿಡ್ಬಹುದು. ಬೇರೆ ಬೆಳೆಗಳನ್ನ ಅಷ್ಟು ದಾಸ್ತಾನು ಮಾಡಿ ಇಡ್ಲಿಕ್ಕಾಗಲ್ಲ. ಅಡಿಕೆಯನ್ನ ಸರಿಯಾಗಿ ಒಣಗಿಸಿದ್ದಾದ್ರೆ ಅದರದ್ದು ಮಾಯ್ಚರ್ ಪರ್ಸೆಂಟ್ ಅಂತ ಹೇಳ್ತಾರೆ, ಅಂದ್ರೆ ಅದರಲ್ಲಿ ಇರುವಂತ ನೀರಿನ ಮಟ್ಟ ಒಂದು 9-10% 9-10% ಅಷ್ಟಿದ್ರೆ ನೀವು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಿಕೊಂಡು ಇಟ್ಕೋಬಹುದು 1 ವರ್ಷ 2 ವರ್ಷ. ಕೆಲ ರೈತರು 3 ವರ್ಷ ಇಟ್ಟದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಏನು ಅದರಲ್ಲಿ ಸಮಸ್ಯೆ ಆಗೋದಿಲ್ಲ. ಇದನ್ನ ಬೇರೆ ಬೆಳೆಗಳಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಇದರಲ್ಲಿ ಬಲವಾದ ಮಾರುಕಟ್ಟೆ ವ್ಯವಸ್ಥೆ ಸಹಕಾರಿ ಸಂಘಗಳು ಇದ್ದಾವೆ. ಈಗ ನೋಡಿ, ಮ್ಯಾಮ್ಕೋಸ್ ಇದೆ, ತುಮ್ಕೋಸ್ ಇದೆ, ಆಪ್ಸ್ಕೋಸ್ ಇದೆ, ಕ್ಯಾಂಪ್ಕೋ ಇದೆ. ಇದಲ್ಲದೆ ಅನೇಕ ಸಣ್ಣ ಸಣ್ಣ ಸಹಕಾರಿ ಸಂಘಗಳು, ಪ್ರಥಮ ಪತ್ತಿನ ಸಹಕಾರಿ ಸಂಘಗಳು ಸಹಿತ ಅಡಿಕೆ ವ್ಯವಹಾರವನ್ನು ಮಾಡ್ತಾರೆ. ಹಾಗಾಗಿ ಒಂದು ಅಶ್ಯೂರ್ಡ್ ಮಾರ್ಕೆಟ್ ಅಂತ ಹೇಳ್ತೇವಲ್ಲ, ಒಂದು ಪಕ್ಕಾ ಮಾರ್ಕೆಟ್ ಇದಕ್ಕೆ ಇದೆಯಪ್ಪ ಅಂತ ರೈತರಲ್ಲಿ ಭಾವನೆ ಇದೆ. ಹಾಗಾಗಿ ರೈತರು ಈ ಒಂದು ವ್ಯವಸ್ಥೆಯನ್ನೆಲ್ಲ ಗಮನಿಸಿಬಿಟ್ಟು ಅವರು ಈ ಅಡಿಕೆ ಹಾಕೋದೆ. ಮತ್ತೆ ಕಳುವಾಗಲ್ಲ, ಕಡಿಮೆ, ತೀರ ಕಡಿಮೆ. ಯಾಕಂದ್ರೆ ಕೊಯ್ಲು ಮಾಡೋದು ಎತ್ತರದ ಮರ, ಕೊಯ್ಲು ಮಾಡೋದು ಕಷ್ಟ. ಇವೆಲ್ಲ ಕಾರಣಗಳಿಂದ ರೈತರು ಹೆಚ್ಚು ಅಡಿಕೆಯನ್ನು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದಾರೆ. ಒಳ್ಳೇದು ಸರ್, ತಾವು ಇದುವರೆಗೂ ಅಡಿಕೆಯ ತಾಂತ್ರಿಕ ಮಾಹಿತಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ. ಇದರ ಮುಂದುವರಿದ ಭಾಗವಾಗಿ ಮಣ್ಣು ಹಾಗೂ ಹವಾಗುಣ ಈ ಕುರಿತ ಚರ್ಚೆಯನ್ನ ಮುಂದಿನ ವಾರ ಪುನಃ ಮಾಡೋಣ ಸರ್. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್, ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನ ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಇದೀಗ ಕೃಷಿ ರಂಗದಲ್ಲಿ ಕೇಳಿ. ಕೊಪ್ಪ ತಾಲೂಕು ನುಗ್ಗಿ ಗ್ರಾಮದ ದಿ ಮೈಸೂರು ಪ್ಲಾಂಟೇಷನ್ಸ್ ಲಿಮಿಟೆಡ್ನ ಕೊರಡಿ ಹಿತ್ಲು ಘಟಕದ ಚಹಾ ತೋಟ ಮತ್ತು ಫ್ಯಾಕ್ಟರಿ ನಿರ್ವಹಣೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಮೇಶ್ ಆರ್ ರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಹಾಗೂ ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್ ಹಾಗೂ ಎಸ್ ಆರ್ ಭಟ್. ಎಷ್ಟು ಜನ ಕಾರ್ಮಿಕರ ಒಂದು ಜೀವನ ನಡ್ಕೊಂಡು ಬರ್ತದೆ ಅಂತ ಹೇಳೋದನ್ನ ಸಹಜವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಡೀತದೆ. ನೀವು ಅವರಿಗೆ ಸವಲತ್ತು ಕೊಡಬೇಕು, ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು, ಅವರ ಮಕ್ಕಳ ಎಜುಕೇಷನ್ಗೆ ಸಹಾಯ ಮಾಡಬೇಕು, ಅವರಿಗೆ ಶುದ್ಧವಾದ ನೀರನ್ನು ಕೊಡಬೇಕು, ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಮನೆ ಕೊಡಬೇಕು, ಅಫ್ಕೋರ್ಸ್ ಮನೆ ಒಳ್ಳೆ ಮಟ್ಟ ಇದಕ್ಕಿಲ್ಲ, ಬಟ್ ಜೀವನಕ್ಕೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಸರಿ ಆಗ್ತದೆ ಅಂತ ಬಿಟ್ಟು ಕೊಡಬೇಕು. ಇಷ್ಟೆಲ್ಲ ಕೊಟ್ಟು ಪ್ರಚಾರ ಮಾಡಿದ್ರು ಸಹ ಜನತೆಗೆ ಗೊತ್ತಾಗ್ತಾ ಇಲ್ಲ. ಸಿ, ಒಂದು ಎಂತ ಒಂದು ಇಂಡಸ್ಟ್ರಿ ಎಷ್ಟು ಜನನ ಎಂಪ್ಲಾಯ್ ಮಾಡ್ತದೆ, ಇವರಿಗೊಂದು ಜನರದ ಜೀವನ ಮತ್ತೆ ಇವರಿಗೆ ಮಿತ ಸಂಬಳ ಕೊಡಬೇಕು, ಎಲ್ಲ ಸರ್ಕಾರದ ಅನುಕೂಲ ಕೊಡಬೇಕು, ಮೆಡಿಕಲ್ ಏಡ್ ಫ್ರೀ ಕೊಡಬೇಕು. ಇದೆಲ್ಲ ಇದ್ರೆ ಇಷ್ಟು ಜನಾಂಗಕ್ಕೆ ಮಲ್ನಾಡಿನ ಜನಾಂಗದಲ್ಲಿ ಸಾಧಾರಣ ಹೆಚ್ಚು ಕಮ್ಮಿ ಇಲ್ಲಿ 6,400 ಎಕರೆ ಉಂಟು ಬರೀ ನಮ್ಮ ಜಿಲ್ಲೆಯಲ್ಲಿ, ಬರೀ ಟೀದು ಮಾತ್ರ. ಇದೆಲ್ಲವನ್ನ ಪ್ರಯತ್ನ ಮಾಡಬೇಕಂದ್ರೆ ಈ ಒಂದು ಟೀ ಅಂಡ್ ಕಾಫಿ ಇಂಡಸ್ಟ್ರಿಯಲ್ಲಿ ಸಿಕ್ಕತಕ್ಕಂತ ಸೌಲಭ್ಯಗಳು ಏನಿದೆ ಅದನ್ನ ಯಾರು ಪ್ರಚಾರ ಮಾಡೋದಿಲ್ಲ. ಈಗ ಆರು ರಮೇಶ್ ರಾವ್ ಅವರೇ, ತಾವು ಈ ಟೀ ಎಸ್ಟೇಟ್ ಅನ್ನೇ ಮಾಡಬೇಕು ಅಂತ ಯಾಕೆ ತಮಗೆ ಆಸಕ್ತಿ ಬಂತು? ನಾನು ಇದು ಆಸಕ್ತಿ ಮೇಲೆ ತಗೊಂಡದಲ್ಲ, ಇದು ನಾನು ಇಲ್ಲಿ ಬಂದದ್ದು ಶಂಕರ್ಸ್ಪಾರಿಕ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ. ನಾವು ಬಸ್ ಸಂಸ್ಥೆ ಮಾಡಿಬಿಟ್ಟು ಇಲ್ಲಿಯ ಜನಪ್ರಿಯತನ ಪಡ್ಕೊಂಡಿತ್ತು. ಆದ್ರೆ ನಡುವಿನಲ್ಲಿ ನಮ್ಮ ಕುಟುಂಬದೊಳಗೆಲ್ಲ ಪಾಲ್ ಮಾಡಿ ಒಬ್ಬೊಬ್ಬ ಅಣ್ಣ ತಮ್ಮಂದ್ರಿಗೆ ಒಂದು ಇಂಥ ಜವಾಬ್ದಾರಿ ತಪ್ಪ ನಮ್ಮೆಲ್ಲ ಇದನ್ನು ಹಂಚಿಕೊಂಡ್ಬಿಟ್ಟು ಒಳ್ಳೆದ್ರಲ್ಲಿ ಆಗ ನಾನು ಇದನ್ನ ಇದು ನನ್ನ ಪಾಲಿಗೆ ಬಂತು. ಈಗ ನಾನು ಪ್ರಾಥಮಿಕವಾಗಿ ಒಬ್ಬ ಬಸ್ ಕೆಲಸಗಾರನೇ. ಈಗ ಸಸಿಗಳು ಎಲ್ಲಿಂದ ತಗೊಂಡು ಬಂದಿದ್ರಿ ಸರ್ ನೀವು ಆರಂಭ ಮಾಡ್ಬೇಕಂದ್ರೆ ಟೀ ಸಸಿಗಳನ್ನ? ಟೀ ಸಸಿಗಳೆಲ್ಲ ಇದು ಇತ್ತು ನಡೀತಕ್ಕಂತ ಒಂದು ಸಂಸ್ಥೆ, ಇದನ್ನು ನಾನು ಪ್ರಾರಂಭ ಮಾಡಿದಲ್ಲ. ಇದು ಸಾಧಾರಣ ಬ್ರಿಟಿಷರ ಕಾಲದಿಂದ ಇತ್ತು, ಆ ಕಾಲದಿಂದ ನಡ್ಕೊಂಡು ಸಾಹೇಬರ ಕಾಯಿಲೆ ಇತ್ತು, ಕೆಲವು ಸಲವು ಬೆಲೆ ಬೇರೆ ಕೆಲವರು ಯುರೋಪಿಯನ್ರ ಹತ್ರ ಇತ್ತು, ಅದನ್ನೆಲ್ಲ ಸಂಘಟಿಸಿ ತಗೊಂಡ್ಬಿಟ್ರು. 48 ವರ್ಷಗಳಿಂದ ನಾನು ತಗೊಂಡೆ. ಈಗ ಅಷ್ಟೊಂದು ತಗೊಂಡ ನಂತರ ಸಾಕಷ್ಟು ಜನರಿಗೆ ಅನುಕೂಲ ಆಗತಕ್ಕಂತ ಸಾಕಷ್ಟು ಕೆಲಸ ಮಾಡಿದ್ದೇನೆ, ಅದೇ ನನಗೆ ಸಿಕ್ಕಿದಂತ ದೊಡ್ಡ ಸಂತೋಷ. ಇಲ್ಲಿ ಕಾರ್ಮಿಕರಿಗೆ ಯಾವ ರೀತಿಯಿಂದ ತಾವು ಸೌಲಭ್ಯ ಕೊಟ್ಟಿದ್ದೀರಿ ಸರ್? ಪ್ರತಿಯೊಂದು ಸೌಲಭ್ಯ ಯಾವುದು ಇದನ್ನ ನೀವು ತಿಳ್ಕೊಳ್ಬೇಕು. ಈ ಪ್ಲಾಂಟೇಷನ್ ಲೇಬರ್ ಆಕ್ಟ್, ಇದು ನಮ್ಮ ಭಾರತ ಸರ್ಕಾರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಫಸ್ಟ್ ವೆಲ್ಫೇರ್ ಆಕ್ಟ್. ಪಂಡಿತ್ ನೆಹರು ಅವರು ಮಾಡಿದ್ದು, ಮೂವ್ ಮಾಡಿದ್ದು. ಏ ಅವ್ರಿಗೆ ಅವ್ರಿಗೆ ಏನಿತ್ತು ಆಗ ಡ್ರಾಮ ಅಂದ್ರೆ ರಾಮರಾಜ್ಯನ ಮಾಡಬೇಕು ಅಂತ, ಅದೊಂದು ಅವ್ರ ಮನಸ್ಸಿನಲ್ಲಿ ಒಂದು ಒಂದು ಹುಮ್ಮಸ್ಸ ಇತ್ತಾಗ. ಆವಾಗ ಈ ಪ್ರಥಮ ಒಂದು ಮಾಡತಕ್ಕಂತ ಇದನ್ನ ಮಾಡುವಾಗ ಅವರು ಈ ರಾಮರಾಜ್ಯ ಆಕ್ಟ್ ಅಂತೇ ಮಾಡಿದ್ರು. ಇದು ಹೆಚ್ಚು ಕಮ್ಮಿ ಎಲ್ಲ ಜನರಿಗೆ ಹಿತವಾಗುವಂತ ರೀತಿಯಲ್ಲಿ ಆಗ್ಬೇಕು ಅಂತ. ಈ ಪ್ರಾರಂಭವಾದಂತ ಈ ಒಂದು ಜನರಿಗೆ ಹಿತವಾಗುವಂತ ಒಂದು ಕಾನೂನು ಅಂತಂದ್ರು, ಅದಕ್ಕೆ ಹೆಸರು ಪ್ಲಾಂಟೇಷನ್ ಲೇಬರ್ ಆಕ್ಟ್ ಅಂತ. ಅವಾಗ ಅವ್ರ ಮನಸ್ಸಿನಲ್ಲಿ ಯಾವ್ದೆಲ್ಲ ಮಾಡಿದ್ರೆ ಒಳ್ಳೇದಾಗ್ತದೆ, ಅವರ ಆರೋಗ್ಯ ನೋಡ್ಕೊಳ್ಬೇಕು, ಅವರಿಗೊಂದು ಇರೋ ಸವಲತ್ತು ಇರಬೇಕು, ಅವ್ರಿಗೆ ಇರಲಿಕ್ಕೆ ಹೆಲ್ತ್ ಕ್ಲೈಮೇಟ್ ಇರಬೇಕು, ಎಲ್ಲ ಮಾಡಬೇಕು ಅಂತ ಈ ಎಲ್ಲ ಅಭಿಪ್ರಾಯವಿಟ್ಟು ಒಂದು ಆಕ್ಟ್ ಮಾಡಿದ್ರು. ಆ ರೀತಿ ಆಕ್ಟ್ ಯಾವ ಆಕ್ಟ್ನಲ್ಲೂ ಇಲ್ಲ. ಇಲ್ಲಿ ಮನೆ ಕೊಡಬೇಕು ನೀವು, ಅವ್ರಿಗೆ ನೀರು ಕೊಡಬೇಕು, ಅವರ ಸವಲತ್ತನ್ನು ನೋಡ್ಕೊಳ್ಬೇಕು, ಅವ್ರಿಗೆ ಎಜುಕೇಷನ್ ಫೆಸಿಲಿಟಿ ಕೊಡಬೇಕು, ಇದೆಲ್ಲ ರೀತಿ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಇಟ್ಟು ಮಾಡಿದ್ರು. ಈ ಟೀ ಕೃಷಿ ವಿಸ್ತರಣೆ ಆಗ್ತಾ ಇಲ್ಲ ಸರ್, ಹೇಗೆ ಕಾಫಿಯ ಒಂದು ಪ್ರದೇಶ ವಿಸ್ತರಣೆ ಆಗ್ತಾ ಇದೆ ಹಾಗೆ ಟೀದು ಕೂಡ ಈ ಒಂದು ಭಾಗದಲ್ಲಿ ವಿಸ್ತರಣೆ ಆಗ್ತಾ ಇಲ್ಲ, ಯಾಕೆ ಅಂತಂದ್ರೆ ನಾನು ತುರುಗಿ ನಿಮ್ಗೆ ಹೇಳಿದೆ, ಈ ಒಂದು ಟೀ ಇಂಡಸ್ಟ್ರಿಗೆ 1 ಎಕರೆ ಮಾಡಬೇಕು ಅಂತ ಹೇಳಿದ್ರೆ 1.6 ಲೇಬರ್ ಬೇಕು. ಆಗಿರುವ ಯೋಚನೆ ಮಾಡಿ, ನೀವು ಅಷ್ಟು ಜನನ ತಂದು ಅವರಿಗೆ ಎಲ್ಲ ಸವಲತ್ತನ್ನ ಕೊಟ್ಟು ಅವರನ್ನ ಮಾಡಿ ಪ್ರಯತ್ನ ಮಾಡಿ ಬರೀ ಅಲ್ಲಿಗೆ ಟೀ ತೆಗೆದುಕೊಳ್ಳಿ ಏನು ಆಗಿರೋದಿಲ್ಲ. ಅದಕ್ಕೆ ಸಾಕಷ್ಟು ಪ್ರೊಸೆಸಿಂಗ್ ಬೇಕು. ಅದ ಮಧ್ಯಮ ತರಗತಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ದೊಡ್ಡೊಂದು ಫ್ಯಾಕ್ಟರಿ ಬೇಕು. ಇದೆಲ್ಲ ತೊಂದರೆಗಳಿತ್ತು ಅಂದ್ರೆ ಆರಂಭಿಕ ಬಂಡವಾಳ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಅನ್ನೋದನ್ನ. ಬಂಡವಾಳ ಜಾಸ್ತಿ ಮಾತ್ರ ಮಾತ್ರ ಅನ್ನೋದಕ್ಕೆ ಮಾರ್ಕೆಟಿಂಗ್ ಬೇಕು. ಇವತ್ತು ನೀವು ಕಾಫಿನ ಚೀಲದಲ್ಲಿ ಮಾರ್ತೀರಿ, ಇದು ಆಗಲ್ಲ. ಟೀ ಅನ್ನ ಪ್ರೊಸೆಸ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟು ಸುಲಭದಲ್ಲಿ ಮಧ್ಯಮ ಬೆಳೆಗಾರರಿಗೆ ಬಾಳಿಕ್ ಆಗುದಿಲ್ಲ. ಈ ಎಲ್ಲ ಸಂಕೋಚದಿಂದ ತೊಂದರೆ ಆಗ್ತಾ ಇತ್ತು. ಆದ್ರೆ ಜನರಿಗೆ ಮನಸ್ಸುಲ 1-5-10 ಎಕರೆ ಒಂದು ಕಾಫಿ ಮಾಡ್ಬೇಕಾದ್ರೆ ಏನ್ ಕಷ್ಟ ಇಲ್ಲ. ಅಲ್ಲ, ಈ ನಿಟ್ಟಿನಲ್ಲಿ ಈಗ ಉಪಾಸಿ ಆಗಿರ್ಬೋದು ಇಲ್ಲ ಟೀ ಬೋರ್ಡ್ ಆಗಿರ್ಬೋದು, ಯಾವ ಒಂದು ಕ್ರಮ ತೆಗೆದುಕೊಳ್ತಾ ಇದೆ ಇದರ ವಿಸ್ತರಣೆಗೆ? ಅವರಿಂದ ಸಾಲ ಸೌಲಭ್ಯ ಆಗ್ಲಿ ಅಥವಾ ಪ್ರೋತ್ಸಾಹ ಆಗ್ಲಿ ಯಾವ ರೀತಿ ಕೊಡ್ತಾ ಇದೆ? ಅವರಿಂದ ಸಾಧ್ಯವಾದಷ್ಟು ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಆಗಿ ಟೀ ಬೋರ್ಡ್ ಅವರು ಸೈಂಟಿಫಿಕ್ ಆಗಿ, ಯಾಕಂದ್ರೆ ಇದಕ್ಕೆ ತುಂಬಾ ಕ್ರಿಮಿಕೀಟಗಳು ಜಾಸ್ತಿ, ಇದಕ್ಕೆ ಬಾಕಿ ಕ್ಲೈಮ್ಯಾಟಿಕಲ್ ಚೇಂಜ್ ಬಾದ ಕೂಡಲೇ ಆಗತಕ್ಕಂತ ತೊಡಕು ತೊಂದರೆಗಳು ಜಾಸ್ತಿ. ಇವೆಲ್ಲವನ್ನು ಸರಳ ಮಾಡಲಿಕ್ಕೆ ಟೀ ಬೋರ್ಡ್ ಅವರು ಬಹಳ ಕೆಲಸ ಮಾಡಿದ್ದಾರೆ. ಕಾಫಿ ಬೋರ್ಡ್ ನ 10 ಪಾಲು ಕೆಲಸ ಮಾಡಿದ್ದಾರೆ. ನಾವು ದೂರದಲ್ಲ, ಬಟ್ ಪ್ರಾಯಶಃ ಅವರಿಗೂ ಕೆಲವು ತೊಂದರೆಗಳಿದೆ. ಆದ್ರಿಂದ ಟೀ ಬೋರ್ಡ್ ನವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ ಕೆಲವೇ ಬೆಳೆಗಾರರಿಗೆ ಸಿಕ್ಕಿತು ಬೆನಿಫಿಟ್. ಯಾಕಂದ್ರೆ ಹೆಚ್ಚಿನ ನಮ್ಮ ಬೆಳೆಗಾರರಲ್ಲ, ಸಣ್ಣ ಬೆಳೆಗಾರರು, ಅವ್ರಿಗೆ ಏನು ಮಾಡಕ್ಕಾಗಲ್ಲ ಅಂತ ಏನು ಕೊಯ್ದು ಇನ್ನೊಬ್ಬರಿಗೆ ಕೊಡ್ಬೇಕಷ್ಟೇ. ಅಷ್ಟೇ, ಹೌದು. ಇದು ಸಂಸ್ಕರಣೆ ಅನ್ನೋದು ತುಂಬಾ ತಲೆನೋವಿನ ಕೆಲಸ. ತಲೆನೋವು ಅಂತ ಹೇಳಿ ಯಾವ ನಿಮ್ಮ ಜವಾಬ್ದಾರಿಯು ತಲೆನೋವು ಇಲ್ಲದೆ ಇದ್ದಂತ ಇಲ್ವಿಲ್ಲ. ಕಷ್ಟ ಇದೆ, ಕಷ್ಟ ಇರುತ್ತೆ. ಇದು ಮತ್ತೊಂದು ಏನ್ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಕ್ಲೈಮೇಟ್ ಅನ್ನ ಡಿಪೆಂಡ್ ಆಗುತ್ತೆ. ಈ ಒಂದು ವಾತಾವರಣ, ಇದು ಈಗ ವಾತಾವರಣನೇ ಬದಲಾವಣೆ ಆಗ್ತದೆ, ನೀವು ನೋಡ್ತಾ ಇದ್ದೀರಿ. ಇದೆಲ್ಲ ತೊಂದರೆಗಳಿಂದ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಕ್ಲೈಮೇಟಿಕ್ ಒಳ್ಳೆ ಕ್ಲೈಮೇಟ್ ಚೇಂಜ್ ಆಗ್ತಾರೆ. ಈಗ ಎಲ್ಲ ಅದ್ರ ಬಗ್ಗೆನೆ ಹೆಚ್ಚು ಸಂಶೋಧನೆ ಆಗ್ತಾ ಇದೆ. ಅದ್ರ ಮೇಲೆ ಹೆಚ್ಚು ಎಲ್ಲಿ ನೀವು ಯಾವ ಒಂದು ಪ್ರದೇಶದಲ್ಲಿ ಹೋದ್ರೂ ಕೂಡ ಈ ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆನೆ ಮಾತಾಡ್ತಾ ಇದಾರೆ ಸರ್. ಹೌದು, ಅದನ್ನ ಇದನ್ನ ಸಾಲ್ವ್ ಮಾಡಕ್ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಮೇಲೆ ಪರಮಾತ್ಮ ಆಶೀರ್ವಾದ ಮೇಲೆ ಹೋಗ್ತದೆ. ಈಗ ನೀವೆಲ್ಲ ನಮ್ ರೈನ್ ಮಾಡ್ಲಿಕ್ಕೆ ಕ್ಲೌಡ್ ಸೀಡಿಂಗ್ ಅದೆಲ್ಲ ಮಾಡಿದೀರಿ, ಯಾವ್ದು ಅಷ್ಟು ಸಕ್ಸಸ್ಫುಲ್ ಆಗುದಿಲ್ಲ. ದೇವರ ಪ್ರಸಾದ ಇಲ್ಲದಿದ್ರೆ ಆಗುದೇ ಇಲ್ಲ. ನಿಜ, ಏನಾದ್ರೂ ನೈಸರ್ಗಿಕವಾಗಿ ಅದು ಆಗ್ಬೇಕು, ಸರಿ ಆಗ್ಬೇಕು. ಆದ್ರೂ ನಾವು ಪ್ರಯತ್ನ ಮಾಡುದು ಮಾಡ್ಲೇಬೇಕಾಗ್ತದೆ. ಈಗ ಅದಕ್ಕೋಸ್ಕರ ಈಗ ಇರಿಗೇಷನ್, ನಿಮ್ಗೆ ಗೊತ್ತುಂಟು, ಇವತ್ತು ಹೆಚ್ಚಿನವರು ಯಾರಿಗೆ ನೀರನ್ನ ಇಟ್ಕೊಳ್ಳಿ ಸಾಧ್ಯ ಉಂಟ ಅಷ್ಟನ್ನು ಸ್ಟೋರ್ ಮಾಡಿ ಮಾಡ್ತಾರೆ. ನೀರೇ ಕಮ್ಮಿ ಆದ್ರೆ ನೀವೇನ್ ಮಾಡ್ತೀರಿ? ಗ್ರಾಮಸ್ಥರಿಗೆ ನೀರ್ ಬೇಕು, ಇಲ್ಲಿ ರೈತರಿಗೆ ಅವ್ರಿಗೆ ನೀರ್ ಬೇಕು, ಅದೇ ಸಮಯಕ್ಕೆ ಬೇಕು ಎಲ್ಲರಿಗೂ. ತಮ್ಮ ಅನುಭವದಲ್ಲಿ ಟೀ ಪ್ಲಾಂಟೇಶನ್ ಕಾಡು ಪ್ರಾಣಿಗಳ ಒಂದು ಸಮಸ್ಯೆ ಏನಾದ್ರೂ ಇದೆಯಾ ಸರ್? ಈಗ ಅದು ಉಂಟೇ ಉಂಟು, ಇವತ್ತಿನ ದಿವಸ ನೀವು ನೋಡ್ತಾ ಇರ್ತೀರಿ. ಯಾಕೆಂತ ಹೇಳಿದ್ರೆ ಈಗ ಅರ್ಧಕ್ಕರ್ಧ ಕಾಡು ಎಲ್ಲ ನಿರ್ಮೂಲ ಆಗಿ ಹೋಗ್ತಾ ಹೋಗ್ತಾರೆ. ಯಾಕಂದ್ರೆ ಜನಸಂಖ್ಯೆ ಬೆಳೀತದೆ, ಇದು ಜಾಗ ಮಾಡಕ್ ಸಾಧ್ಯ ಉಂಟು, ಉತ್ಪತ್ತಿ ಜಾಗ ಲಿಮಿಟೆಡ್ ಉಂಟು. ಈ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ನಾವೆಲ್ಲರೂ ಎನ್ಕರೇಜ್ ಮಾಡ್ತೇವೆ ಮಾಡಿ ಮಾಡಿ ಅಂತ. ಅದನ್ನು ಇವತ್ತೀಗ ನಮಗೆ ನೋಡಿದ ನಮ್ಮ ತಾಲೂಕಿನಲ್ಲಿ ನರಸಿಂಹಾಪುರ ಕೊಪ್ಪ ಇದು 3-4 ಜನ ಸತ್ತೋದ್ರು ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷದಲ್ಲಿ. ಏನ್ ಮಾಡಕ್ ಸಾಧ್ಯ ಉಂಟು ಇದಕ್ಕೆ ಹೇಳಿ? ಈ ಸಮಸ್ಯೆಗೆ ಉತ್ತರ ಇಲ್ಲ ಅದಕ್ಕೆ. ಯಾಕಂದ್ರೆ ಜನ ಹೇಳುವಷ್ಟು ಸುಲಭ ಇಲ್ಲ. ಇದು ಇದನ್ನು ಕಾಪಾಡಬೇಕಂದ್ರೆ ಸರ್ಕಾರಕ್ಕೆ ಸಹ ಭಾರಿ ಕಷ್ಟ ಉಂಟು. ಹೌದು ಹೌದು ಹೌದು. ಯಾಕಂದ್ರೆ ನಿಲ್ಲಿಸಿಕ್ಕೋದ್ರೆ ಜನ ಗಲಾಟೆ ಮಾಡಿ, ನಮಗೆ ಮನೆಗೆ ಜಾಗ ಇಲ್ಲ. ಜಾಸ್ತಿ ಆಗಿ ಕಾಡು ಪ್ರಾಣಿ ಹಾಳು ಮಾಡಿದ್ರೆ ಊರಿನವರೆ ಎದ್ದು ಬಿಡ್ತಾರೆ. ಆದ್ರಿಂದ ಈ ಸಮಸ್ಯೆ ಭಾರಿ ದೊಡ್ಡ ಸಮಸ್ಯೆ. ನಾವೆಲ್ಲರೂ ಬರೀ ಸರ್ಕಾರ ದೂರದ ಒಂದೇ ನಮ್ದಾಗಿದೆ ಅಭ್ಯಾಸ. ಬಟ್ ಅದಕ್ಕೆ ಏನ್ ಸೊಲ್ಯೂಷನ್ ಉಂಟು? ತಾವು 97 ವರ್ಷದ ಒಂದು ಈ ವಯಸ್ಸಿನಲ್ಲಿಯೂ ಕೂಡ ಇಷ್ಟು ಉತ್ಸಾಹವನ್ನು ಇಟ್ಕೊಂಡಿದ್ರ ಇದ್ರ ಗುಟ್ಟಿ ಏನು? ಗುಟ್ಟಿ ಏನಿಲ್ಲ ಅಂತ ಹೇಳಿದ್ರೆ ನಾನು ಕಾಡು ಜನರೊಟ್ಟಿಗೆ ಬೆಳೆದವ. ನಾನು ನನಗೆ ಇಲ್ಲಿಯ ವಾತಾವರಣ, ಇಲ್ಲಿ ದೇವರು ಕೊಟ್ಟಿರತಕ್ಕಂತ ಸಾಕಷ್ಟು ಆಶೀರ್ವಾದ ಇದು. ನೈಸರ್ಗಿಕ ಸಂಪನ್ಮೂಲ ಪರಿಶ್ರಮ ಕ್ಷೇತ್ರ ಅಂತ ಹೇಳಿ ನಾನು ಯಾವಾಗಲೂ ಒತ್ತಿ ಒತ್ತಿ ಹೇಳ್ತೇನೆ. ಯಾಕೆಂದ್ರೆ ಪರಿಶ್ರಮ ಕ್ಷೇತ್ರ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸುಲಭ, ಬಟ್ ನಿಜವಾಗಿ ನೀವು ಯೋಚನೆ ನೋಡಿ ನೋಡಿದ್ರೆ ಇವತ್ತಿಗೆ ಒಂದು ರೀತಿ ಪರಿಸ್ಥಿತಿ ಎಲ್ಲ ಕಡೆ ಹದಗೆಟ್ಟರು. ಈ ಪರಿಶ್ರಮ ಕ್ಷೇತ್ರದಲ್ಲಿ ಬರಗಾಲ ಬರಲಿಲ್ಲ. ಆದ್ರಿಂದ ನೈಸರ್ಗಿಕವಾಗಿ ಈ ಪರಶ್ರಾಮ ಕ್ಷೇತ್ರ ಅಂತ ಹೇಳಿದ್ರು ಅತ್ಯಂತ ಮತ್ತೆ ನಾವು ಅಲ್ಲಿ ಅಲ್ಲಿರೋರು. ಅದೊಂದೇ ಕಾರಣ ನನ್ನ ಸಹಜಕ್ಕೆ ಇವತ್ತು ಜೀವನ ನನಗೂ ನಮ್ಮ ಮನೆಯವರಿಗೂ ನಡ್ಕೊಂಡೋಗ್ಲಿಕ್ಕೆ ಸಾಧ್ಯ ಉಂಟು. ಇನ್ನು ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ, ತಾವು ಒಂದು ಆರಂಭದಲ್ಲಿ ಹೇಳ್ತಾ ಇದ್ರಿ ನಮ್ಮ ಕಾರ್ಮಿಕರಿಗೆ ಸೌಲಭ್ಯ ಕೊಡಬೇಕು ಅಂತ, ಅದೇ ರೀತಿಯಲ್ಲಿ ಊರಿನವರ ಆರೋಗ್ಯಕ್ಕೋಸ್ಕರವಾಗಿಯೂ ಕೂಡ ತಾವು ಒಂದು ಬೃಹತ್ ಆಯುರ್ವೇದಿಕ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದ್ರಲ್ಲ ರಾವ್ ಅವರು, ಹೇಗೆ ಇದು? ಅದು ಕೇವಲ ನನಗೆ ನನ್ನ ಗುರುಗಳೇ ನಮ್ಮ ಶ್ರೀಮಾನ್ ಲೋಕಸಭೆ ದೇವೇಗೌಡರು. ಆರಂಭಿಕದಲ್ಲಿ ನಾನು ಇಲ್ಲಿ ಬಂದಾಗ ನಾನು 1965 ವರ್ಷ ಆಯ್ತು. ಬಂದಾಗ ನನಗೊಂದು ಮಾರ್ಗದರ್ಶಿ, ನನಗೊಂದು ಜೀವನದಲ್ಲಿ ಯಾವ್ದನ್ನು ಸಾಧನೆ ಮಾಡಬೇಕು ಅವ್ರು ಹೇಳಿದ್ರು. ಆಗ ನಾನು ಕರ್ತರಮೇಶ ನೋಡಿದ್ವಿ, ನಾವು ಏನು ಒಳ್ಳೆ ಕೆಲಸ ಮಾಡ್ತೇವ, ಅಲ್ಲಿ ಒಂದು ಡೈರಿ ಉಂಟು ದೇವ್ರ ಹತ್ರ, ಅಲ್ಲಿ ಬರೀತಾರೆ ರಮೇಶ್ ಸರ್ ಇದು ಒಳ್ಳೇದು ಮಾಡಿದ್ರು, ರಮೇಶ್ ಸರ್ ಇದು ಕೆಟ್ಟದ್ದು ಮಾಡಿದ್ರು, ಎಲ್ಲ ಬರೀತಾರೆ. ನಮ್ಗೂ ನಮ್ಮ ಮನಸ್ಸಿಗೆ ಗೊತ್ತಾಗೋದಿಲ್ಲ. ಅಲ್ಲಿ ಒಂದು ಇದನ್ನ ನಿನ್ನ ಪಾಸ್ಬುಕ್ ಇದ್ದಾಗೆ ನಿನ್ನ ಪಾಸ್ಬುಕ್ ನಲ್ಲಿ ಬರೀತದೆ, ಎಸ್ ಅಲ್ಲ. ಅದನ್ನ ಹೇಳಿಕೊಟ್ಟ ಪಾಠ ಅವರದು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಪ್ರಯತ್ನ ಮಾಡ್ಲಿಕ್ಕೆ ಹೋದೆ. ಏನಾದ್ರೂ ನಾನು ಮಾಡಿದ್ರೆ ಸೇವೆ ಓ ಗ್ರಾಮಕ್ಕೆ ಮಾಡಿದ್ರೆ ಇಡೀ ಒಂದು ಗ್ರಾಮದ ಜನರಿಗೆ ಕೆಲವರು ಒಳ್ಳೇದು ಹೇಳ್ಬೋದು, ಕೆಲವರು ಕೆಟ್ಟದ್ದು ಹೇಳ್ಬೋದು, ಅದು ಪ್ರಶ್ನೆ ಇಲ್ಲ. ಅದು ನಮಗೆ ಪ್ರಾಮುಖ್ಯ ಇಲ್ಲ, ಅದು ನಮಗೆ ಅಕೌಂಟಿಗೆ ಬರುವುದಿಲ್ಲ. ಆದ್ರಿಂದ ನಿನ್ನಿಂದ ಸಾಧ್ಯ ಆದಷ್ಟು ಗ್ರಾಮಕ್ಕೆ ಒಳ್ಳೇದು ಮಾಡು, ಇದು ನಿನ್ನ ಪ್ರದೇಶ. ಆ ಒಂದು ಉದ್ದೇಶ ಅವ್ರು ಹಾಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡು ಬಂದಿದ್ದೇನೆ. ತಿಳಿತೇಳಿ ಇನ್ನು ಎಷ್ಟು ವರ್ಷ ದೇವ್ರು ಕೊಡ್ತಾರೆ ಅಷ್ಟು ನಡ್ಕೊಂಡು ಬರ್ತೇನೆ. ಈಗ ಹಳ್ಳಿಯ ಜನರು ನಮ್ಮ ಯುವಕರು ಸೇರಿ, ಇವತ್ತಿನ ಏನು ಯುವಕರು ಇದ್ದಾರೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ಸುಮಾರು ಅವ್ರಿಗೆ ಜಮೀನು ಇದ್ರೂ ಹೋಯ್ತಾರೆ, ಜಮೀನು ಇಲ್ಲದೇ ಇದ್ರೂ ಹೋಯ್ತಾರೆ, ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ತಮ್ಮ ಪ್ಲಾಂಟೇಶನ್ ಇಂದ ಯಾವ ರೀತಿಯಿಂದ ಅವರು ಪಟ್ಟಣಕ್ಕೆ ಹೋಗದೆ ಇರದ ಹಾಗೆ ತಾವು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದೀರಿ ಸರ್? ಅದು ಎಲ್ಲರೂ ಮಾಡ್ತಾ ಇದ್ದಾರೆ, ಅಗತ್ಯ ಬಿದ್ದೆ ಮಾಡ್ತಾರೆ ಶಿವ, ಅವರ ಸ್ವಂತ ಒಳ್ಳೆದಕ್ಕೂ ಅಭಿಪ್ರಾಯ ಇಟ್ಟು ಮಾಡ್ತಾರೆ, ಒಟ್ಟು ಗ್ರಾಮದ ಉಳಿಸ್ಬೇಕು ಅಂತ ಮಾಡ್ತಾರೆ. ಬಟ್ ಜನತೆ ಉಳಿದಿಲ್ಲ, ಯಾಕಂದ್ರೆ ಜನತೆ ಮೆಂಟಾಲಿಟಿ ಕಂಪ್ಲೀಟ್ ಬದಲಾವಣೆ ಆಗಿದೆ. ಇವತ್ತಿಗೆ ನಂಗೆ ನಾನೇ ನೋಡ್ತಾ ಇದ್ದೇನೆ, ಮಕ್ಕಳಿಗೆ ಪಿ ಯು ಸಿ ಗಿ ಸಿ ಮಾಡ್ತಾರೆ, ಮಾಡಿ ತೋಟದಲ್ಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ, 500 ರೂಪಾಯಿ ಸಂಬಳ ಸಿಗ್ತವ್ರಿ, ಒಂದು ಅಂಗಡಿ ಕೂತ್ ಮಾರಾಟ ಮಾಡುದು, ಇದೇ ವ್ಯಾಪಾರ ಮಾಡ್ತಾರೆ ಅವರು. ಬರೀ 1,300-1,500 ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ಅವರಿಗೆ ಈ ಕೆಲಸ ಮಾಡೋದು ಇದು ನಮ್ಮ ಅಂತಸ್ತಿಗೆ ಅಲ್ಲ ಸರಿ ಇಲ್ಲ, ಅನುಕೂಲ ಇಲ್ಲ, ಗೌರವಕ್ಕೆ ಸರಿ ಇಲ್ಲ ಅಂತ ಹೇಳ್ತಕ್ಕಂತ ಒಂದು ಭಾವನೆ ಬಂದ್ಬಿಟ್ಟು ಈಗ 1,500 ರೂಪಾಯಿ ಆ ಕೆಲಸ ಮಾಡ್ತಾರೆ. ಇಲ್ಲಿ ಹೆಚ್ಚು ಕಮ್ಮಿ 4,000 ರೂಪಾಯಿ ಸಂಬಳ ಮಾಡ್ತಾರೆ, ಅಲ್ಲಿ ಬರೋದಿಕ್ತಾ ಇರಲಿಲ್ಲ ಅವರು. ಅಂದ್ರೆ ಯಾಕೆ ಅವರು ಇದು ನಮ್ಮ ಇರ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಅವರು ಸದ್ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅರ್ಥ? ಅದು ಅರ್ಥ ಅರ್ಥ ತಂದೆ ತಾಯಿದು ದೋಷ, ಅವರ ದೋಷ ಅಲ್ಲ. ತಂದೆ ತಾಯಿಗೆ ನಾನು ಈ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಬಟ್ ನನ್ನ ಮಗ ಅಲ್ಲಿ ಹಾಗ ಪೇಟೆಯಲ್ಲಿ ಇರಬೇಕು, ಈ ರೀತಿ ಬರಬೇಕು ಅಂತ ಹೇಳಿದ ಅಭಿಪ್ರಾಯನ ಮಕ್ಕಳ ತಲೆಗೆ ಹುಮ್ಮ ತುಂಬಿಸಿಬಿಡ್ತಾರೆ. ಪೇಟೆಗೆ ಹೋಗ್ಲಿಕ್ಕೆ ಅವರನ್ನ ಎನ್ಕರೇಜ್ ಮಾಡ್ತಾರೆ, ಉತ್ತೇಜನ ಕೊಡ್ತಾ ಇದ್ದಾರೆ. ಸೊ ಅವರಲ್ಲೇ ಬದಲಾವಣೆ ಆಗ್ಬೇಕಾಗ, ಅವರಲ್ಲೇ ಬದಲಾವಣೆ ಆಗ್ಬೇಕಾದ್ರೆ ಈ ಇಂಥ ಕೆಲಸ ಗೌರವಾರ್ಥದ ಕೆಲಸವೇ, ಇದರಲ್ಲಿ ಏನು ಅಗೌರವ ಇಲ್ಲ. ಆ ಭಾವನೆ ಅವರಿಗೆ ಬರಬೇಕು. ಆ ಭಾವನೆ ಬರಬೇಕು ಅಂದ್ರೆ ನೀವು ಅವರಿಗೆ ಇದನ್ನ ಪ್ರೀತಿ ಮಾಡಬೇಕು. ಇಲ್ಲ, ನಾವು ಪದೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಈ ಕುರಿತು ನಾವು ಹೇಳ್ತಾನೆ ಇರ್ತೀವಿ. ನೀವು ಹೊರಗಡೆ ಹೋಗೋ ಬದಲಿಗೆ ನಿಮ್ಮ ಸ್ಥಳದಲ್ಲಿ ಇರತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೊಂಡ್ಬಿಟ್ಟು ಪೇಟೆಯಲ್ಲಿ ಏನು ನೀವು ಸಂಬಳ ಪಡಿತೀರಾ, ಸಂಭಾವನೆ ಪಡಿತಾ, ಅದಕ್ಕಿಂತ ಜಾಸ್ತಿ ನೀವು ಈ ಒಂದು ಪ್ರದೇಶದಲ್ಲಿ ಪಡಿಬಹುದು ಅಥವಾ ಅನ್ನೋದು ಈ ವಿಚಾರ ನಾವು ಒತ್ತಿ ಒತ್ತಿ ಹೇಳ್ತಿರ್ತೇವೆ ಸರ್. ಬಟ್ ನಿಮ್ಮ ನೀವೇ ನನಗೆ ಹೇಳಿ ಇದರದ್ದು ಎಷ್ಟರ ಮಟ್ಟಿಗೆ ಫಲಕಾರಿ ಆಗಿದೆ. ನೀವೊಂದು ಕೇಳ್ತೀರಿ, ನೀವು ಹೇಳ್ತೀರಿ, ಬಟ್ ನೀವು ಅದು ಏನು ಬಂತು ಅದರ ಫಲಿತಾಂಶ ನಿಮ್ಗೆ ಗೊತ್ತಿರ್ತದೆ. ಪ್ರಾಯಶಃ ನೀವು ಹೇಳಲಿಕ್ಕೆ ತರದಿರಲ್ಲ, ಬಟ್ ಫಲಿತಾಂಶ ನೀವೇ ಕಣ್ಣಾರೆ ಕಾಣ್ತಾ ಇದ್ದೀರಿ. ಬಟ್ ಅದು ಫಲಕಾರಿ ಆಗುದಿಲ್ಲ, ಯಾಕಂದ್ರೆ ಯಾವ ಹೊತ್ತಿನವರೆಗೆ ಮೈಂಡ್ ಸೆಟ್ ಚೇಂಜ್ ಆಗುದಿಲ್ಲ, ಆವತ್ತಿನವರೆಗೆ ಅವರನ್ನು ಬದಲಾಯಿಸಬೇಕು ಆಗುದಿಲ್ಲ. ಈಗ ಅವರಿಗೂ ನಾಯ್ಕ ಬೂಟ್ಸ್ ಬೇಕೇ, ಅದೇ ಬೇಕು, ಇದು ಬೇಕು. ನೋಡಿ ಮಕ್ಕಳನ್ನು ಪೇಟೆಯಲ್ಲಿ ಇವತ್ತು ಕೆಲಸ ಇಲ್ಲದೆ ಇದ್ರೂ ಸಹ ಅವರ ಒಂದು ಧೋರಣೆಯ ಬದಲಾವಣೆಗಳಾಗಿಲ್ಲ. ಇದನ್ನು ಹೇಗೆ ಸರಿ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರದವರೇ ಒಂದು ಒಂದು ಉತ್ತೇಜನ ಕೊಡಬೇಕು. ಈ ರೀತಿ ನೀವು ಮಾಡೋ ಕೆಲಸ ಮಾಡೋದು ಇದು ಫಲಕಾರಿ ಆಗ್ತದೆ. ಅದ್ರ ಬದಲು ನೀವೇನ್ ಮಾಡ್ತಾ ಇದ್ದೀರಿ, ಈಗ ಅವರಿಗೆ 10 ಕೆಜಿ ಅಕ್ಕಿ ಕೊಡ್ತೀರಿ, ಏನ್ ಪ್ರಯತ್ನ ಆಯ್ತು? ಓಟ್ ಬಂತು ನಿಮಗೆ. ಆದ್ರೆ ನೀವು ಅದನ್ನ ಅವ ಏನು ಕೆಲಸ ಮಾಡ್ತಾನೆ, ವಾರಕ್ಕೆ 3 ದಿವಸ ಮಾಡ್ತಾನೆ. ತಾವು 97 ವರ್ಷದಲ್ಲಿ ಚಿರ ಯುವಕರಾಗಿದ್ದೀರಿ, ಹಾಗೇನೆ ಸುಮಾರು ಈ ಒಂದು ಪ್ಲಾಂಟೇಶನ್ ಮುಖಾಂತರ ಸುಮಾರು ಒಂದು 350-400 ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದೀರಿ. ಒಂದು ರೀತಿಯಲ್ಲಿ ಸರ್ಕಾರ ಮಾಡಬೇಕಾದಂತಹ ಉದ್ಯೋಗಾವಕಾಶಗಳನ್ನ ತಾವು ಕಲ್ಪಿಸಿಕೊಡ್ತಾ ಇದ್ದೀರಿ, ಮತ್ತು ಆಯುರ್ವೇದಿಕ್ ಕಾಲೇಜನ್ನು ಸ್ಥಾಪಿಸುವುದರ ಮುಖಾಂತರ ಸಾರ್ವಜನಿಕ ಸೇವೆಯಲ್ಲಿಯೂ ಕೂಡ ತೊಡಕೊಂಡಿದ್ದೀರಿ. ನಿಮಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯನ ಕೊಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಲಿ ಅನ್ನೋ ಮಾತನ್ನು ಹೇಳ್ತಾನೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಮ್ಮ ಕಿವಿ ಮಾತು. ಅದೇ ನೀವು ನನ್ನ ನನ್ನ ತಂದೆಯವರು ಒಂದು ಯಾವಾಗಲೂ ಹೇಳೋರು, ನೀನು ಏನು ಒಳ್ಳೇದು ಮಾಡಿದ್ದಿ ಅದನ್ನು ನೀನು ನೆನಪಿಟ್ಕೊಳ್ಳೇಬಾರದು. ನಿನಗೆ ಯಾರಾದ್ರೂ ಒಬ್ಬ ದೂರಿದ ಅಂತ ಹೇಳಿದ್ರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡ, ಯಾಕಂದ್ರೆ ದುಷ್ಟರು ದೂರಿದ್ರೆ ಅದು ನಿನಗೆ ಆಶೀರ್ವಾದ, ಶಿಷ್ಟರು ದೂರಿದ್ರೆ ಅದು ನಿಮಗೆ ದೊಡ್ಡೊಂದು ಶಾಪದಾಗಿ. ಅದೇ ನಂದು ಅದೇ ಭಾವನೆ ಮಾಡ್ಕೊಂಡು ಹೋಗಿದ್ದೇನೆ. ಜನ ಒಳ್ಳೇದು ಹೇಳಿ ಕಲ್ತು ಹೇಳಿ, ನನ್ನ ಮನಸ್ಸಿಗೆ ಸಮಾಧಾನ. ನಾನು ನ್ಯಾಯ ತಪ್ಪೆ ಮಾಡಲಿಲ್ಲ, ಏನಾದ್ರು ಒಬ್ಬರಿಗೆ ಅನುಕೂಲ ಮಾಡೋಕೆ ಸಾಧ್ಯತೆ ಮಾಡಿದ್ದೇನೆ, ಇಲ್ಲದಿದ್ರೆ ಸುಮ್ಮನೆ ಕೂತಿದ್ದೇನೆ. ಅದು ನನ್ನ ಮೊಮ್ಮಗಳಿಗೆ ನೋಡ್ಕೊಳ್ತಾಳೆ ತೋಟ, ಅವಳಿಗೂ ಅದು ಹೇಳಿದ್ದೇನೆ, ಸಾಧ್ಯವಾದಷ್ಟು ನೀನು ಒಳ್ಳೇದು ಮಾಡು. ಜನ ದೂರೇ ದೂರ್ತಾರೆ, ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹಕ್ಕು, ಅದವ್ರ ಹಕ್ಕು, ದೂರ ಹಕ್ಕು ಉಂಟು ಅವ್ರಿಗೆ. ರೈತ ಬಾಂಧವರೇ, ಇದು ಆಗಿತ್ತು ರಮೇಶ್ ರಾವ್ ಎ ಅವರ ಒಂದು ಸಲಹೆ ಮತ್ತು ಸೂಚನೆ ಮತ್ತೆ ಕಿವಿ ಮಾತು ನಮ್ಮ ಕೇಳುಗರಿಗೆ. ಇಂದಿನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಇಲ್ಲಿವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ಮಾಹಿತಿ ನೀಡಿದಕ್ಕೆ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನೀವು ಈ ಕೆಲಸ ಆದಷ್ಟು ಶ್ರದ್ಧೆಯಿಂದ ಮಾಡ್ಕೊಂಡು ಬನ್ನಿ. ಇವತ್ತಲ್ಲದೆ ನಾಳೆ, ನಾಳೆ ಅಲ್ಲದೆ ನಾಡ್ದು ಒಳ್ಳೆ ಕಾರ್ಯಕ್ರಮ ಹಾಗೆ ಇರ್ತದೆ. ಥ್ಯಾಂಕ್ ಯು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಮಂತವರೇ, ಇದುವರೆಗೂ ಕೊಪ್ಪ ತಾಲೂಕು ನುಗ್ಗೆ ಗ್ರಾಮದ ದಿ ಮೈಸೂರು ಪ್ಲಾಂಟೇಷನ್ಸ್ ಲಿಮಿಟೆಡ್ನ ಕೊರಡಿ ಹಿತ್ಲು ಘಟಕದ ಚಹಾ ತೋಟ ಮತ್ತು ಫ್ಯಾಕ್ಟರಿ ನಿರ್ವಹಣೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಮೇಶ್ ಆರ್ ರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿ ಹಾಗೂ ಪ್ರಸ್ತುತಪಡಿಸಿದವರು ಡಾ ಎಸ್ಎಂ ಸುಧಾಕರ್ ಹಾಗೂ ಎಸ್ಆರ್ ಭಟ್. ಇದೀಗ ಒಂದು ಪರಿಸರ ಗೀತೆ ಕೇಳೋಣ. ಬನ್ನಿ ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ, ಬನ್ನಿ ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ.